ಬೆಂಗಳೂರಿನಲ್ಲಿ ರಾಷ್ಟಮಟ್ಟದ ಖಾದಿ ಗ್ರಾಮೋದ್ಯೋಗ ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ. ನಾಳೆ ರಾಷ್ಟೀಯ ಮತದಾರರ ದಿನಾಚರಣೆ, ಮತದಾರರ ಜಾಗೃತಿಗಾಗಿ ಬೆಂಗಳೂರಿನಲ್ಲಿ ಸೈಕಲ್ ರ್ಯಾಲಿ, ಪಾದಯಾತ್ರೆ ಆಯೋಜನೆ. ನಾಳೆ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ್ಮ ಒಂದೇ. ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ವನ್ಯಜೀವಿ ಸಂರಕ್ಷಣೆ ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು ಕುರಿತು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕಾಜಲ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ವನ್ಯಜೀವಿ ಸಂರಕ್ಷಣೆ ಈ ವಿಷಯದಲ್ಲಿ ಹುಲಿ ಮತ್ತು ಆನೆ ಸಂರಕ್ಷಣೆ ಮತ್ತು ವಿವಿಧ ಪ್ರಾಣಿಗಳ ಸಂರಕ್ಷಣೆಯನ್ನು ನಮ್ಮ ಅರಣ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಯಾವ ಥರ ನಿರ್ವಹಣೆ ಮಾಡಲಾಗ್ತದೆ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕಾಜಲ್ ಪಾಟೀಲ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಕಾಜಲ್ ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಇವತ್ತು ನಮಗೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಯಾವ್ಯಾವ ತರ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ತಮ್ಮ ಅರಣ್ಯ ಇಲಾಖೆ ವತಿಯಿಂದ ಯಾವ ತರ ಒಂದು ಸಂರಕ್ಷಣಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೋಗ್ತಾ ಇದ್ದೀರಿ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಮೇಡಮ್. ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಆ ಕರ್ನಾಟಕ ರಾಜ್ಯಕ್ಕೆ ಒಂದು ಅತಿ ಹೆಚ್ಚು ವನ್ಯ ಸಂಪತ್ತಿ ಹೊಂದಿದೆ. ಸೊ ಈ ಸಂರಕ್ಷಣೆಗೋಸ್ಕರ ನಾವು ಮೇನ್ಲಿ ಪ್ರೊಜೆಕ್ಟ್ ಟೈಗರ್ ಮತ್ತೆ ಪ್ರೊಜೆಕ್ಟ್ ಎಲಿಫೆಂಟ್ ಆ ಸ್ಕೀಮ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಸ್ಕೀಮ್ ಕೂಡ ಇರುತ್ತೆ, ಮತ್ತೆ ನೇಚರ್ ಕನ್ಸರ್ವೇಶನ್ ಸ್ಕೀಮ್ ಕೂಡ ಇರುತ್ತೆ. ಸೊ ಅದರಲ್ಲಿ ನಮ್ದು ಮೇನ್ ಉದ್ದೇಶ ಏನಿರುತ್ತೆ ಆ ಸ್ಕೀಮ್ ಅಲ್ಲಿ, ಸೊ ನಮ್ ವನ್ಯಜೀವಿ ಏನ್ ನಮ್ಮ ಕಾಡಲ್ಲಿ ಇದ್ದಾರೆ ಆ ವನ್ಯಜೀವಿಗೆ ನೀರ್ ಸಿಗ್ಬೇಕು. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಡಿಸಿಲ್ಟಿಂಗ್ ಆಫ್ ಟ್ಯಾಂಕ್ಸ್ ಮಾಡ್ತೀವಿ. ಅಂದ್ರೆ ನಮ್ ಕಾಡಲ್ಲಿ ಏನ್ ಕೆರೆ ಇದೆ ಅದರದ್ದು ಡಿಸಿಲ್ಟಿಂಗ್ ಮಾಡ್ತೀವಿ, ಅದೇ ಕಾರಣಕ್ಕೆ ಅಲ್ಲಿ ನೀರ್ ಸಿಗತ್ತೆ. ಅದರ ಜೊತೆಗೆ ಸಾಯಿಲ್ ಅಂಡ್ ಮಾಯಿಶ್ಚರ್ ಕನ್ಸರ್ವೇಶನ್ ಸ್ಟ್ರಕ್ಚರ್ಸ್ ಅಂದ್ರೆ ಅದರಲ್ಲಿ ಮನೆ ಸಂರಕ್ಷಣೆದು ಕೆಲಸ ಕೂಡ ಮಾಡ್ತೀವಿ. ಅದರ ಜೊತೆಗೆ ನಾವು ಇತ್ತೀಚೆಗೆ ನಾವು ನಮ್ದು ನೆಟಿವ್ ಸ್ಪೀಸೀಸ್ ಏನಿದೆ ಅದೇ ಕೂಡ ಬೆಳೆಸ್ತಾ ಇದೀವಿ. ಅಂದ್ರೆ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ, ಬಂದಿಪುರ್ ಇರ್ಬೋದು, ನಾಗರಹೊಳೆ ಇರ್ಬೋದು, ಇವಾಗ ಅಲ್ಲಿ ಲ್ಯಾಂಟನ ಅಂದ್ರೆ ಆ ಇನ್ವೇಸಿವ್ ಸ್ಪೀಸೀಸ್ ಜಾಸ್ತಿ ಆಗಿದೆ. ಸ್ಥಳೀಯ ಸ್ಪೀಸೀಸ್ ಏನಿದೆ ಅದಕ್ಕೆ ಕೂಡ ನಾವು ನೆಟ್ಲಿಕ್ಕೆ ಇವಾಗ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇವಾಗ ನಾವು ಲ್ಯಾಂಟನ, ಸೆನ್ನ ಅದರದ್ದು ಕಟಿಂಗ್ ಮಾಡಿಕೊಂಡು ಅದಕ್ಕೆ ಬರ್ನ್ ಮಾಡಿಕೊಂಡು ಅದರ ಬದಲಾಗಿ ನಾವು ನೇಟಿವ್ ಗ್ರಾಸ್ ಸ್ಪೀಸೀಸ್ ಏನಿದೆ, ಸ್ಥಳೀಯ ಸ್ಪೀಸೀಸ್ ಏನಿದೆ, ಆ ನಾವು ಕಾಡಲ್ಲಿ ಇವಾಗ ಬೆಳೆಸ್ತಾ ಇದೀವಿ. ಸೊ ಈ ನಾವು ಹೆಂಗೆ ಆವಾಸ ಸ್ಥಾನ ಏನಿದೆ ಅನುಕೂಲ ಮಾಡಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈಗ ಈ ಒಂದು ವನ್ಯಜೀವಿಗಳ ಸಂರಕ್ಷಣೆ ಈ ಸರ್ಕಾರ ಮತ್ತೆ ತಮ್ಮ ಅಧಿಕಾರಿಗಳು ಮಟ್ಟದಲ್ಲಿ ಒಳ್ಳೆ ಹೆಜ್ಜೆ ತಾವು ಇಡ್ತಾ ಇದ್ದೀರಲ್ಲ, ಇದು ಮುಖ್ಯವಾಗಿ ಯಾಕೆ ಇರಬಹುದು? ಈ ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ವೈಲ್ಡ್ ಅನಿಮಲ್ಸ್ ಅಂತ ಹೇಳಿದ್ಮೇಲೆ ಜನರದು ಒಂದು ಏನ್ ಭಾವನೆ ಬರುತ್ತೆ ಅಂದ್ರೆ ನಮ್ಗೆ ಏನ್ ಸಂಬಂಧ ಇದೆ, ನಮ್ಗೆ ಡೇಂಜರ್ ಇದೆ ಅಂದ್ರೆ ಡೇಂಜರ್ ಇದೆ ಮತ್ತೆ ಅಂದ್ರೆ ಇದರದು ಏನ್ ಜವಾಬ್ದಾರಿ ಇದೆ, ಈ ಎಲ್ಲಾ ಅರಣ್ಯ ಇಲಾಖೆದ ಜವಾಬ್ದಾರಿ ಇದೆ, ಆ ತರದ್ದು ಒಂದು ಭಾವನೆ ಇದೆ. ಬಟ್ ಅಂದ್ರೆ ನಾವು ಯಾಕೆ ಕಾಪಾಡಬೇಕು ಅಂದ್ರೆ ನಮ್ದು ಒಂದು ಕಾಡ್ ಅಂದ್ರೆ ಏನಿದೆ ಅದರದ್ದು ಮೇನ್ ಸೋರ್ಸ್ ಇದೆ, ನಮ್ದು ಆಮ್ಲ ಆಕ್ಸಿಜನ್ ನಾವು ಏನ್ ಹೇಳ್ತೀವಿ ಅದರದ್ದು ಮೇನ್ ಸೋರ್ಸ್ ಇದೆ. ಸೊ ಇವಾಗ ನಾವು ಆಕ್ಸಿಜನ್ ಸಿಗ್ತದೆ, ಆಕ್ಸಿಜನ್ ಸಿಗತ್ತೆ, ನಾವು ಕೊರೋನಾ ಪೀರಿಯಡ್ ಅಲ್ಲಿ ನೋಡಿದೀವಿ ಅಂದ್ರೆ ಎಷ್ಟು ಜನದ್ದು ಸಾವು ಆಗಿದೆ, ಯಾಕೆ ಅಂದ್ರೆ ಆಕ್ಸಿಜನ್ ದು ಶಾರ್ಟೇಜ್ ಇತ್ತು ಅದೇ ಕಾರಣ. ಸೊ ಆ ಒಂದು ಕಾರ್ಡ್ ಯಾಕೆ ಕಾಪಾಡ್ಲೇಬೇಕು ಅಂದ್ರೆ ಒಂದು ಆಕ್ಸಿಜನ್ ದು ಇರತ್ತೆ, ಪ್ಲಸ್ ಅದರ ಜೊತೆಗೆ ಅದರಲ್ಲಿ ಏನ್ ಪ್ರಾಣಿ ಯಾರಿದ್ದಾರೆ, ಸೊ ಅದರದ್ದು ಒಂದು ನಮ್ದು ಫುಡ್ ಸೈಕಲ್ ಇರುತ್ತೆ. ಸೊ ಇವಾಗ ಹುಲಿ ಇಲ್ಲ ಅಥವಾ ಚಿರತೆ ಇಲ್ಲ, ಸೊ ನಮ್ದು ಜಿಂಕೆ ಏನಿದೆ ಅದರದ್ದು ಸಂಖ್ಯೆ ಜಾಸ್ತಿ ಆಗಿದೆ, ಅದರದ್ದು ಸಂಖ್ಯೆ ಜಾಸ್ತಿ ಆಗಿದ್ಮೇಲೆ ನಮ್ದು ಅಂದ್ರೆ ಏನ್ ಬೆಳೆ ಏನಿದೆ ಅದರದ್ದು ನಾಶ ಜಾಸ್ತಿ ಆಗುತ್ತೆ, ಅಂದ್ರೆ ಫಾರ್ಮರ್ಗೆ ಲಾಸ್ ಆಗುತ್ತೆ. ಸೊ ಈ ಒಂದು ಏನ್ ಸೈಕಲ್ ಇದೆ, ಆ ಫುಡ್ ಸೈಕಲ್ ನಾವು ಏನ್ ನೇಚರ್ ಅಲ್ಲಿ ಮೇಂಟೈನ್ ಮಾಡಿದೀವಿ, ಅದೇ ಕಾರಣಕ್ಕೆ ನಮ್ದು ಎಲ್ಲ ಏನ್ ಸಮತೋಲ ಆಗುತ್ತೆ, ಅಂದ್ರೆ ನಮ್ದು ಬೆಳೆದು ಪ್ರೊಟೆಕ್ಷನ್ ಆಗುತ್ತೆ, ಪ್ಲಸ್ ನಮ್ದು ಹುಲಿ ಚಿರತೆ ಯಾವಾಗ ಇಲ್ಲಿ ಅಲ್ಲಿ ಓಡಾಡ್ತಾರೆ ಆ ಟೈಮ್ಗೆ ಸೀಡ್ ಡಿಸ್ಪೋಸಲ್ ಕೂಡ ಕೆಲಸ ಮಾಡುತ್ತೆ. ಈಗ ಈ ಪ್ರಾಣಿಗಳ ಸೈಕಲ್ ಅನ್ನ ಅಥವಾ ಈ ಒಂದು ಏನು ಚಕ್ರನ ನಾವು ಮಾಡಿದ್ದಲ್ಲ, ಇದು ಮೊದ್ಲಿಂದಾನೇ ಇರೋದು, ಅದಕ್ಕಾಗಿ ನಾವು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು, ನಾವು ಅದಕ್ಕೆ ತೊಂದರೆ ಕೊಡಬಾರ್ದು, ಮತ್ತೆ ಅದನ್ನ ನಾಶ ಆಗಂಗ ನೋಡ್ಕೋಬಾರ್ದು. ಎಲ್ಲಾ ಪ್ರಾಣಿಗಳು ಬೇಕು, ಆದ್ರೆ ಅದರಲ್ಲಿ ಕೆಲವು ಪ್ರಾಣಿಗಳು ಜಾಸ್ತಿ ಆದ್ರೆ ಮತ್ತೆ ಮಾನವತ ಆಗುತ್ತೆ. ಈಗ ನೀವ್ ಹೇಳ್ದಾಗೆ ಜಿಂಕೆಗಳು ಜಾಸ್ತಿ ಆದ್ರೆ ಮತ್ತೆ ಅದು ಹತೋಟಿ ಮಾಡೋದು ಹೇಗೆ? ಅದು ಕೂಡ ಮತ್ತೆ ಈಗ ಹುಲಿಗಳು ಬೇಕಾಗುತ್ತೆ, ಸಿಂಹಗಳು ಬೇಕಾಗುತ್ತೆ, ಆತರ ತಾವು ನಿರ್ವಹಣೆ ಮಾಡ್ಬೇಕಾಗತ್ತೆ ಅಂತ. ಇನ್ನೊಂದು, ಈಗ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಥವಾ ಸಿಂಹಗಳ ಸಂಖ್ಯೆ, ಇವು ಅತಿ ಏನು ಡೇಂಜರಸ್ ಸ್ಪೀಸೀಸ್ ಅಂತ ಹೇಳ್ತಾರ, ಅಂದ್ರೆ ಅಳಿವಿನಂಚಿನಲ್ಲಿ ಬಂದಂತ ಸಾಕಷ್ಟು ಪ್ರಾಣಿಗಳು ಇದಾವೆ, ಅವುಗಳ ರಕ್ಷಣೆಗೋಸ್ಕರ ತಮ್ಮ ಬನ್ನೇರುಘಟ್ಟ ಉದ್ಯಾನ ಇರ್ಬೋದು, ಬಂಡೀಪುರ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯಾನದಲ್ಲಿ ಯಾವ ತರ ತಾವು ಕಾರ್ಯ ಯೋಜನೆ ಹಾಕೊಂಡಿರಿ? ಅಂದ್ರೆ ವನ್ಯಜೀವಿ ಸಂರಕ್ಷಣೆಗೋಸ್ಕರ ನಾವು ಅಂದ್ರೆ ಆವಾಸತನ ಅಭಿವೃದ್ಧಿ ಪ್ರೋಗ್ರಾಂ ಹಮ್ಮಿಕೊಳ್ತಾ ಇದೀವಿ, ಅದರ ಜೊತೆಗೆ ಅದರದು ಅಂದ್ರೆ ಪ್ರೊಟೆಕ್ಷನ್ ಆಗ್ಬೇಕು, ಪೋಚಿಂಗ್ ಇಂದ ಇರ್ಬೋದು, ಹಂಟಿಂಗ್ ಇಂದ ಇರ್ಬೋದು. ಅದೇ ಕಾರಣಕ್ಕೆ ನಾವು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಏನ್ ಕಾಯ್ದೆ ಇದೆ ಅದರ ಮೂಲಕ ನಾವು ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಏನಾದ್ರೂ ಹಂಟಿಂಗ್ ಯಾರಾದ್ರೂ ಮಾಡ್ತಾರೆ ತೊ ನಾವು ಅದರ ಬೇಸಿಸ್ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿ ಮತ್ತೆ ಅದರದ್ದು ಮುಂದಿನ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಅದರ ಜೊತೆಗೆ ನಾವು ಅಂದ್ರೆ ಜನರಲ್ಲಿ ಅರಿವು ಮೂಡಿಸುವಗೋಸ್ಕರ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಾವು ಹಳ್ಳಿಯಲ್ಲಿ ಇರ್ಬೋದು, ಶಾಲಾ ಕಾಲೇಜಸ್ ಅಲ್ಲಿ ನಾವು ಇಟ್ಕೊಡ್ತಾ ಇದೀವಿ. ಅಂದ್ರೆ ಮಕ್ಕಳಿಗೂ ಕೂಡ ಅರಿವು ಮಾಡ್ತಾ ಇದ್ದೀರಿ, ಅಲ್ಲಲ್ಲಿ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ನಮ್ಮಲ್ಲಿ ಚಿನ್ನರ ವನದರ್ಶನ ಅಂತ ಪ್ರೋಗ್ರಾಮ್ ಇದೆ. ಸೊ ಅದರಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲಿ ಯಾರು ಮಕ್ಕಳಿಸಿದ್ದಾರೆ ಅವರಿಗೆ ನಾವು 2 ದಿನಗೋಸ್ಕರ ಕಾಡ್ ಒಳಗಡೆ ನಾವು ಬಿಡ್ತೀರಿ ಬಿಡ್ತೀವಿ. ಇನ್ನೊಂದು ಕಾಜಲ್ ಮೇಡಮರೆ, ಈಗ ಹುಲಿ ಬಂತು ಮತ್ತೆ ಆನೆ ಬಂತು, ತಮ್ಮ ಬೆಳೆಗೆ ನಾಶ ಮಾಡ್ತಾ ಇದೆ, ತಮ್ಮ ಜನರಿಗೆ ಬಂದು ದಾಳಿ ಮಾಡ್ತಾ ಇದ್ದಾವೆ, ಮತ್ತೆ ಹೀಗೆ ಸಣ್ಣ ಪುಟ್ಟ ಅನಾಹುತ ಆಗುತ್ತೆ, ಜೀವಹಾನಿ ಆಗುತ್ತೆ, ಅಂತ ಸಂದರ್ಭದಲ್ಲಿ ತಾವು ಅರಣ್ಯ ಇಲಾಖೆಯವರು ಯಾವ ತರ ಕ್ರಮ ಕೈಗೊಳ್ತೀರಿ? ಅಂದ್ರೆ ಬೆಳೆ ನಾಶ ಆದ ನಂತರ ಅಥವಾ ಯಾವುದು ಗಾಯಗೊಂಡದು ಅಥವಾ ಸಾವುದು ಪ್ರಕರಣ ಆದ ನಂತರ ನಾವು ತಕ್ಷಣ ನಮ್ದು ಸ್ಟಾಫ್ ಏನಿದೆ ನಾವು ಅಲ್ಲಿ ಹೋಗ್ತೀವಿ. ಅಂದ್ರೆ ಬೆಳೆ ನಾಶ ಇದೆ ತೋ ಅದರಲ್ಲಿ ಅಂದ್ರೆ ಕನ್ಸರ್ನ್ ಗಾರ್ಡ್ಸ್ ಮತ್ತೆ ಡೆಪ್ಯೂಟಿ ಫಾರೆಸ್ಟ್ ಆಫೀಸರ್ಸ್ ಯಾರಿದ್ದಾರೆ ಅವ್ರು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ತಾರೆ, ಅಲ್ಲಿದು ಒಂದು ಮಹಾಜರ್ ಮಾಡ್ತಾರೆ, ಸ್ಥಳ ಮಹಾಜರ್ ಮಾಡಿದ್ಮೇಲೆ ಅಲ್ಲಿದು ಏನ್ ರಿಪೋರ್ಟ್ ಇದೆ ಆ ನಮ್ದು ಒಂದು ಈ ಪರಿಹಾರ ಅಂತ ಒಂದು ನಾವು ಅರಣ್ಯ ಇಲಾಖೆಯಿಂದ ಒಂದು ಆಪ್ ಡೆವಲಪ್ ಮಾಡಿದೀವಿ. ಸೊ ಅರಣ್ಯ ಇಲಾಖೆ ಇನ್ ಆಪ್ ಇದೆ, ಆ ಆಪ್ ಅಲ್ಲಿ ಅಲ್ಲಿದು ಇನ್ಫಾರ್ಮೇಶನ್ ನಾವು ಹಾಕ್ತಿವಿ. ಅಂದ್ರೆ ಅದರಲ್ಲಿ ಬೇಸಿಕ್ ಮಾಹಿತಿ ಇರುತ್ತೆ, ಅಂದ್ರೆ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಎಲ್ಲಿ ಆಗಿದೆ, ಏನ್ ಡ್ಯಾಮೇಜ್ ಆಗಿದೆ, ಅದರದ್ದು ಫೋಟೋಸ್ ಇರುತ್ತೆ. ಸೊ ಎಲ್ಲ ಮಾಡಿದ್ಮೇಲೆ ಅದರದ್ದು ಬೇಸಿಕ್ ಅದರದ್ದು ಬೆಳೆ ಎಷ್ಟು ಆಗ್ಬೋದು, ನಮ್ದು ಸರ್ಕಾರದಿಂದ ನಮ್ಗೆ ಒಂದು ದರಪಟ್ಟಿ ಬಂದಿದೆ, ಸೊ ಅದೇ ಪ್ರಕಾರ ಪರಿಹಾರ ಯಾವ ಎಷ್ಟು ನಾವು ಕೊಡಬಹುದು ಅದರದ್ದು ಒಂದು ಬರುತ್ತೆ. ಅದ್ನಂತರ ಕನ್ಸರ್ನ್ ಆರ್ ಎಫ್ ಓಸ್ ಲಾಗಿನ್ ಗೆ ಹೋಗುತ್ತೆ, ಎಸಿಎಫ್ ಲಾಗಿನ್ ಗೆ ಹೋಗುತ್ತೆ, ಮತ್ತೆ ಡಿಎಫ್ಒ ಲಾಗಿನ್ ಗೆ ಹೋಗುತ್ತೆ. ಸೊ ಅಲ್ಲಿ ಎಲ್ಲ ನೋಡಿದ್ಮೇಲೆ ಎಲ್ಲ ವೆರಿಫಿಕೇಶನ್ ಆದ ನಂತರ ಒಂದು ಓಎಂ ಸ್ಯಾಂಕ್ಷನ್ ಆಗುತ್ತೆ, ಮತ್ತೆ ನಾವು ಅದರ ಬೇಸಿಸ್ ಮೇಲೆ ಒಂದು ಬಿಲ್ ಜನರೇಟ್ ಮಾಡಿಕೊಂಡು ಆ ಕನ್ಸರ್ನ್ ರೈತರು ಯಾರಿದ್ದಾರೆ ಅವರಿಗೆ ಅವ್ರ ಅಕೌಂಟ್ಗೆ ಈ ಅಮೌಂಟ್ ಹೋಗುತ್ತೆ. ಇನ್ನೊಂದು ಕಾಜಲ್ ಮೇಡಮ್ ಅವರೇ, ಇವಾಗ ಪ್ರಿವೆನ್ಷನ್ ಇದು ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಅಂದ್ರೆ ಪ್ರಾಣಿಗಳು ಅಲ್ಲೇ ಇರ್ತದೆ ಹಂಗಾಗಿ ಸ್ವಲ್ಪ ಎಚ್ಚರಿಕೆ ತಗೋಬೇಕು ಅಂತ ಇರ್ತಾರಲ್ಲ, ಅಂತದ್ರ ಬಗ್ಗೆ ತಾವು ಮೊದಲೇ ಅಲ್ಲಿದ್ದ ಸ್ಥಳೀಕರಿಗೆ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ, ಈ ತರ ಏನಾದ್ರು ಸಲಹೆ ಕೊಡಬಹುದಾ? ಹಾ ಹೌದು, ಬಿಕಾಸ್ ಮೊದಲೇ ಕೊಟ್ಟಿರ್ತೀರಿ. ಹಾ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ತಾವು ಏನ್ ಹೇಳಿದಿರಾ ನಿಜವಾಗ್ಲೂ. ಅಂದ್ರೆ ಯಾವ್ದೇ ಜೀವ ಹಾನಿ ಆಗ್ಬಾರ್ದು, ತಮ್ಮ ಮನೆಯಲ್ಲಿ ಇರೋ ಗೋವು ಅಥವಾ ಯಾವ ಪ್ರಾಣಿಗಳಿಗೂ ಕೂಡ ಅನಾಹುತ ಆಗ್ಬಾರ್ದು. ಒಂದ್ಸಾರಿ ಹೋಯ್ತಲ್ಲ ಅಂದ್ರೆ ಪ್ರಾಣಿಗಳು ಹೋಗಿಬಿಡ್ತಾವ. ಅದಕ್ಕಾಗಿ ಮೊದ್ಲೇನೆ ಸ್ವಲ್ಪ ಕೇರ್ಫುಲ್ ಆಗಿ ರಕ್ಷಣಾತ್ಮಕವಾಗಿರೋದು. ಹೌದು, ಸೊ ಅದಕ್ಕೋಸ್ಕರ ನಾವು ಅಂದ್ರೆ ಎಲ್ಲಿ ಎಲ್ಲಿ ನಮ್ದು ಎಂಟ್ರಿ ಪಾಯಿಂಟ್ಸ್ ಇದೆ, ಸೊ ಅಲ್ಲಿ ನಾವು ಸೈನೇಜ್ ಬೋರ್ಡ್ಸ್ ಹಾಕಿದೀವಿ. ಅದರಲ್ಲಿ ಅಂದ್ರೆ ಇಲ್ಲಿ ವನ್ಯ ಪ್ರಾಣಿದು ಮೂವ್ಮೆಂಟ್ ಇದೆ, ಸೊ ನೀವು ನೀವು ಜಾಗ್ರತೆಯಿಂದ ಇಡೀರಿ, ಎಚ್ಚರಿಕೆ, ಎಲ್ಲಾ ಸಮಯದಲ್ಲೂ ತಿರುಗಾಡಬೇಡಿ. ಆ ಒಂದು ಮಾಡ್ತೀವಿ. ಅದರ ಜೊತೆಗೆ ನಮ್ದು ಒಂದು ಕಂಟ್ರೋಲ್ ರೂಮ್ ಇರುತ್ತೆ ಡಿವಿಜನ್ ಅಲ್ಲಿ. ಸೊ ಆ ಕಂಟ್ರೋಲ್ ರೂಮ್ ಮುಖಾಂತರ ನಾವು ಬಲ್ಕ್ ಮೆಸೇಜಸ್ ಕೂಡ, ನಮ್ದು ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿ ಏನ್ ಹಳಿದಿದೆ ಅಲ್ಲಿ ನಾವು ಬಲ್ಕ್ ಮೆಸೇಜ್ ಕೂಡ ಕಳಿಸ್ತೀವಿ. ಇವಾಗ ಇಲ್ಲಿ ಮೂವ್ಮೆಂಟ್ ಆಗಿದೆ, ಸೊ ನೀವು ದಯವಿಟ್ಟು ಹೊರಗಡೆ ಬರಬೇಡಿ. ಆ ಒಂದು ನಾವು ಮೆಸೇಜ್ ನಾವು ಡೈಲಿ ಕಳಿಸ್ತೀವಿ. ಸೊ ನಮ್ಗೆ ಕಂಟ್ರೋಲ್ ರೂಮ್ಗೆ ಯಾವಾಗ ಕಂಪ್ಲೇಂಟ್ ಬರುತ್ತೆ, ರೈತರಿಂದ ಇರ್ಬೋದು ಅಥವಾ ನಮ್ ಸ್ಟಾಫ್ ಇಂದ ಇರ್ಬೋದು, ಸೊ ನಾವು ಇಮಿಡಿಯೇಟ್ ಆಗಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಆ ಮೆಸೇಜ್ ನಾವು ಕಳಿಸ್ತೀವಿ. ಅದರ ಜೊತೆಗೆ ನಾವು ಕೆಲವೊಂದ್ ಕಡೆ ಎಲಿಫೆಂಟ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಕೂಡ ಹಾಕಿದೀವಿ. ಸೊ ನಮ್ಗೆ ಏನ್ ಮೆಸೇಜ್ ಬರುತ್ತೆ ಅದೇ ಬೇಸಿಸ್ ಮೇಲೆ ನಾವು ಆ ಕನ್ಸರ್ನ್ ಹಳ್ಳಿಯಲ್ಲಿ ಕೂಡ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇಂದ ಕಂಟ್ರೋಲ್ ರೂಮ್ ಮುಖಾಂತರ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಗೆ ಕೂಡ ಮೆಸೇಜ್ ಕಳಿಸ್ತೀವಿ. ಮತ್ತೆ ಅಲ್ಲಿಂದ ಕೂಡ ಒಂದು ಅಲರ್ಟ್ ಜನರಿಗೆ ಹೋಗುತ್ತೆ ಅಂದ್ರೆ ಹಳ್ಳಿಯಲ್ಲಿ. ಇನ್ನೊಂದು ಕಾಜಲ್ ಮೇಡಮ್ ಅವರೇ, ಈಗ ಸೂಕ್ಷ್ಮವಾಗಿ ತಾವು ಅರಣ್ಯದವನ್ನ ಗಮನಿಸ್ತಾ ಇದ್ದೀರಿ, ಅಂದ್ರೆ ಕಾಡು ಪ್ರಾಣಿಗಳ ಚಲನೆ ಎಲ್ಲೆಲ್ಲಿ ಇದೆ. ಅದಕ್ಕಾಗಿ ಈಗ ಕೆಲವು ಪ್ರದೇಶದಲ್ಲಿ ಕೂಡ ತಾವು ಸಿಸಿ ಕ್ಯಾಮೆರಾ ಕೂಡ ಹಾಕಿರ್ಬಹುದು. ಯಾಕಂದ್ರೆ ಅನಾಹುತ ಆಗದ ಮೊದಲೇ ತಪ್ಪಿಸ್ಕೋಬೇಕಲ್ಲ. ಹೆಚ್ಚು ಕಡಿಮೆ ಆದ್ರೆ ಮತ್ತೆ ತಮ್ಮ ಅಧಿಕಾರ ವರ್ಗಕ್ಕೆ ಜನ ಮತ್ತೆ ಇದು ಮಾಡ್ತಾರೆ, ಈ ಹೀಗೆ ಯಾಕಾಯ್ತು ಅಂತ, ಮತ್ತೆ ಧರಣಿ ಕೂರೋದು, ಉಪವಾಸ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ಈಗ ಪ್ರಾಣಿಗಳು ಬರ್ದಿದ್ದಂಗೆ ಅಥವಾ ನೀವು ಇಲ್ಲಿ ಹೋಗ್ಬೇಡಿ ಅಂತ ಹೇಳಿ ನೀವು ಮೊದಲೇ ತಿಳಿಸಿರ್ತೀರಿ. ಸಿಸಿ ಕ್ಯಾಮೆರಾನು ಕೂಡ ಅನೇಕ ಕಡೆ ಈಗ ಹಾಕಿರ್ಬಹುದಲ್ಲ ಬೇರೆ ಬೇರೆ ಕಡೆ. ಸಿಸಿ ಕ್ಯಾಮೆರಾಸ್ ಕೂಡ ಇದೆ, ಮತ್ತೆ ಇವಾಗ ನಾವು ಇತ್ತೀಚೆಗೆ AI ಕ್ಯಾಮೆರಾಸ್ ಕೂಡ ಹಾಕಿದೀವಿ. ಸೊ AI ಕ್ಯಾಮೆರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಸ್ ಕೂಡ ಹಾಕಿದೀವಿ. ಅದರದು ನಮ್ಗೆ ಏನಿದೆ ಸೋರ್ಸ್ ಏನಿದೆ, ಒಂದು ಆಪ್ ಮುಖಾಂತರ ಕೆಲಸ ಮಾಡುತ್ತೆ ಮೇಡಮ್. ಅದಂದ್ರೆ ನಾವು ಎಲ್ಲಿ ಎಲ್ಲಿ ನಮ್ಗೆ ಜಾಸ್ತಿ ಮೂವ್ಮೆಂಟ್ ಇದೆ ಆ ಮೂವ್ಮೆಂಟ್ ಐಡೆಂಟಿಫೈ ಮಾಡಿಕೊಂಡು ನಾವು ಆ ಕ್ಯಾಮೆರಾಸ್ ಹಾಕಿದೀವಿ. ಸೊ ಆ ಕ್ಯಾಮೆರಾಸ್ ಹಾಕಿದ ನಂತರ ಯಾವಾಗ ಮೂವ್ಮೆಂಟ್ ಆಗುತ್ತೆ ಆ ಟೈಮ್ಗೆ ನಮ್ಗೆ ಒಂದು ಮೊಬೈಲ್ಗೆ ಒಂದು ಅಲರ್ಟ್ ಬರುತ್ತೆ, ಅಂದ್ರೆ ಇವಾಗ ಆನೆ ದಾಟಿದೆ ಇಲ್ಲಿಂದ ಹೊರಗಡೆ. ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಸ್ಟಾಫ್ಗೆ ಕಳಿಸ್ತೀವಿ, ಮತ್ತೆ ಕನ್ಸರ್ನ್ ವಿಲೇಜ್ ಅಲ್ಲಿ ಯಾರಾದ್ರೂ ಸ್ಥಳೀಯ ಮುಖಂಡರು ಇದ್ದಾರೆ ಅವರಿಗೆ ಮೆಸೇಜ್ ಕಳಿಸ್ತೀವಿ, ಅಥವಾ ಕನ್ಸರ್ನ್ ಬಲ್ಕ್ ಮೆಸೇಜ್ ಮುಖಾಂತರ ಎಲ್ಲ ವಿಲೇಜರ್ಸ್ಗೆ ಮೆಸೇಜ್ ಕಳಿಸ್ತೀವಿ, ಅಂದ್ರೆ ಈ ತರ ಮೂವ್ಮೆಂಟ್ ಆಗಿದೆ, ಸೊ ನೀವು ದಯವಿಟ್ಟು ಹೊರಗಡೆ ಬರಬೇಡಿ, ಜಾಗ್ರತೆಯಿಂದ ಇರಿ ಅಂತ ಒಂದು ಮೆಸೇಜ್ ಕಳಿಸ್ತೀವಿ. ಸೊ ಅಂದ್ರೆ ಇವಾಗ ನಮ್ದು AI ಸಾಮಾನ್ಯವಾಗಿ ವಾರದಲ್ಲಿ ಎಷ್ಟು ದಿನ ಜಾಗ್ರತೆ ಮೆಸೇಜ್ ತಾವು ಕಳಿಸ್ತೀರಿ? ಇಲ್ಲ ಅಂದ್ರೆ ಪ್ರತಿದಿನ ನಡೀತಾ ಇರುತ್ತೆ, ಅಂದ್ರೆ ಯಾವಾಗ ನಮ್ಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಬರುತ್ತೆನಾ ಈ ತರ ಆನೆದು ಮೂವ್ಮೆಂಟ್ ಇದೆ, ನಾವು ಇಮಿಡಿಯೇಟ್ ಆಗಿ ಕಳಿಸ್ತೀವಿ. ಅಂದ್ರೆ ಪ್ರತಿದಿನ ಆನೆ ಹುಲಿ ಚಿರತೆ ಯಾವಾಗ ಮೂವ್ಮೆಂಟ್ ಇದೆ ನಾವು ಇಮಿಡಿಯೇಟ್ ಆಗಿ ಕಳಿಸ್ತೀವಿ. ಆಮೇಲೆ ಈಗ ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅಂದಾಜು ಪ್ರಕಾರ ಈ ಹುಲಿಗಳ ಸಂಖ್ಯೆ ಅಥವಾ ಚಿರತೆಗಳ ಸಂಖ್ಯೆ ಎಷ್ಟಿರ್ಬೋದು ಒಂದು ಅಂದಾಜು ಪ್ರಕಾರ? ಸೊ ನಮ್ದು ಲಾಸ್ಟ್ ಏನ್ 2022 ಏನ್ ಸೆನ್ಸಸ್ ಆಗಿದೆ ಅದೇ ಪ್ರಕಾರ ನಮ್ ಕರ್ನಾಟಕ ರಾಜ್ಯದಲ್ಲಿ 563 ಟೈಗರ್ಸ್ ಇದೆ. ಅಲ್ಲ, ಇದು ನಿಮ್ಗೆ ಎಲ್ಲಾ ಪ್ರಾಣಿಗಳು ಅಂದ್ರೆ ಎಲ್ಲಾ ಹುಲಿಗಳು ನಿಮ್ಗೆ ಗಮನಕ್ಕೆ ಬಂದಿರುತ್ತಾ? ಇರ್ಲಿಕ್ಕಿಲ್ಲ, ಯಾಕಂದ್ರೆ ಈಗ ಕರ್ನಾಟಕ ವಿಸ್ತಾರವಾಗಿದೆಯಲ್ಲ, ಈಗ ಉತ್ತರ ಕನ್ನಡ ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ಅಲ್ಲೆಲ್ಲ ನೀವು ಸಿಸಿ ಕ್ಯಾಮೆರಾ ಇಟ್ಟಿರ್ಲಿಕ್ಕಿಲ್ಲ, ಆದ್ರೆ ಹುಲಿಗಳು ಅಲ್ಲೂ ಇದಾವೆ. ಹಾ, ಅದೇ ಜೊತೆಗೆ ನಾವು ಏನ್ ಮಾಡ್ತೀವಿ, ಪ್ರತಿ ವರ್ಷ ಅಂದ್ರೆ ಭಾರತ ಸರ್ಕಾರದಿಂದ ಒಂದು ಟೈಗರ್ ಸೆನ್ಸಸ್ ಆಗುತ್ತೆ ಪ್ರತಿ 4ನೇ ವರ್ಷಗೆ. ಸೊ ಲಾಸ್ಟ್ ಅಂದ್ರೆ ಪ್ರತಿಯೊಂದು ಹುಲಿಗಳದ್ದು ನಿಮ್ದು ಲೆಕ್ಕ ಸಿಗುತ್ತೆ? ಹಾ, ಅದರದು ಅಂದ್ರೆ ಏನಿದೆ ಅಂದ್ರೆ ನಾವು 4 ಫೇಸಸ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಸೊ ಫಸ್ಟ್ ಫೇಸ್ ಅಲ್ಲಿ ಏನಿರುತ್ತೆ, ನಾವು ಕಾರ್ನಿಯೋರ್ ಸೈನ್ ಸರ್ವೆ ಅಂತ ಮಾಡ್ತೀವಿ. ಸೊ ಕಾರ್ನಿಯೋರ್ ಸೈನ್ ಸರ್ವೆ ಅಲ್ಲಿ ಏನಿರುತ್ತೆ, ನಮ್ದು ಕಾರ್ನಿಯೋರ್ ಅಂದ್ರೆ ನಮ್ದು ಏನ್ ಟೈಗರ್ ಇದೆ, ಚಿರತೆ ಇದೆ, ಮತ್ತೆ ಮೇಘಾ ಹರ್ಬಿಯೋರ್ಸ್ ಅಂದ್ರೆ ದೊಡ್ಡ ಏನ್ ಶಾಖಾಹಾರಿ ಪ್ರಾಣಿ ಇದೆ ಅಂದ್ರೆ ಎಲಿಫೆಂಟ್ ಇರ್ಬೋದು. ಸೊ ಅದರದು ಏನೇನ್ ನಮ್ಗೆ ಸೈನ್ ಅಂದ್ರೆ ಏನ್ ಸಿಂಬಲ್ಸ್ ನಮ್ಗೆ ಸಿಕ್ಕಿದೆ ಅಂದ್ರೆ ಪಗ್ ಮಾರ್ಕ್ ಇರ್ಬೋದು, ಅವ್ರದ್ದು ಸ್ಕ್ರಾಪ್ ಇರ್ಬೋದು, ಅಂದ್ರೆ ಮಾಂಸಾಹಾರಿ ಪ್ರಾಣಿ. ಹಾ, ಮಾಂಸಾಹಾರಿ ಪ್ರಾಣಿದು ಅಂದ್ರೆ ಎಲ್ಲಿ ಎಲ್ಲಿ ಏನ್ ಸೈನ್ ಏನ್ ಬಂದಿದೆ ನಮ್ದು, ಅವ್ರದ್ದು ಹೆಜ್ಜೆ ಇರ್ಬೋದು, ಅವ್ರದ್ದು ಸ್ಕ್ಯಾಟ್ ಇರ್ಬೋದು. ಸೊ ಅದರದು ಒಂದು ನಾವು ಸರ್ವೆ ಮಾಡ್ತೀವಿ, ಕಾರ್ನಿಯೋರ್ ಸೈನ್ ಸರ್ವೆ. ಸೊ ಅದರಲ್ಲಿನೆ ಈ ಒಂದು ಕಾರ್ನಿಯೋರ್ ಸೈನ್ ಸರ್ವೆ ಒಂದು ಆಯ್ತು, ಅದರ ಜೊತೆಗೆ ಒಂದು ಟ್ರಾನ್ಸಾಕ್ಟ್ ಲೈನ್ ಸರ್ವೆ ಅಂತ ಒಂದು ಇರುತ್ತೆ. ಸೊ ಆ ಟ್ರಾನ್ಸಾಕ್ಟ್ ಲೈನ್ ಸರ್ವೆ ಅಲ್ಲಿ ನಮ್ಗೆ ಹರ್ಬಿ ಅವರ್ಸ್ ಎಷ್ಟಿದೆ ಅಂದ್ರೆ ಶಾಕಾರಿ ಎಷ್ಟಿದೆ, ಎಷ್ಟು ನಮ್ಗೆ ಕಣ್ ಬಂದಿದೆ, ಡೈರೆಕ್ಟ್ ಸೈಟಿಂಗ್ ಎಷ್ಟಾಗಿದೆ, ಅದರದ್ದು ಒಂದು ನಾವು ಒಂದೇ ಸರ್ವೆ ಮಾಡಿರ್ತೀವಿ. ಆ ಎಲ್ಲಾ ಫಾರ್ಮ್ ತುಂಬಿಸಿ ನಾವು ಒಂದು ಟೈಗರ್ ಸೇಲ್ ಅಂತ ಒಂದು ಇರುತ್ತೆ ಪ್ರತಿ ಸ್ಟೇಟ್ ಅಲ್ಲಿ. ಸೊ ನಾವು ಇಲ್ಲಿ ನಮ್ದು ಬ್ಯಾಂಗ್ಳೂರಲ್ಲಿ ಇದೆ, ಆ ಟೈಗರ್ ಸೇಲ್ ಗೆ ಕಳಿಸ್ತೀವಿ. ಸೊ ಅಲ್ಲಿ ಒಂದು ಅನಾಲಿಸಿಸ್ ಅವ್ರು ಮಾಡ್ತಾರೆ, ಮತ್ತೆ ಫೈನಲಿ ಅವ್ರು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಕಳಿಸ್ತಾರೆ. ಆದ್ರೆ ಈಗ ತಾವು ತಮ್ಮ ಅಧಿಕಾರಿ ವರ್ಗದಲ್ಲಿ ಈಗ ಕೇವಲ ಹುಲಿಗಳ ಸಂಶೋಧನೆಗೆ ಸಂಬಂಧಪಟ್ಟಾಗೆ ಒಂದು ಒಂದು ಗ್ರೂಪ್ ಇರ್ತದ? ಅಂದ್ರೆ ಒಂದು ಟೈಗರ್ ಸೆನ್ಸಸ್ ಗೋಸ್ಕರ ನಾವು ಒಂದು ಮಾಡ್ತೀವಿ. ಇವಾಗ ಇಲ್ಲಿ ಹೋದ್ರೆ ಎಲ್ಲದು ಅಂದ್ರೆ ಗೊತ್ತಾಗೋದಿಲ್ಲ. ನೀವು ಕೇವಲ ಇಷ್ಟು ಪ್ರದೇಶದಲ್ಲಿ ಮಾತ್ರ ಈ ಅಧಿಕಾರಿಗಳು ಹೋಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಎಲ್ಲದು ಪ್ರಾಣಿಗಳು ಇರ್ತಾವಲ್ಲ. ಹಾ, ಸೊ ಅದಕ್ಕೋಸ್ಕರ ಈ ಟೈಗರ್ದು ಫಸ್ಟ್ ಇಯರ್ ಆದ ನಂತರ ಮತ್ತೆ ನಾವು ಕ್ಯಾಮೆರಾ ಟ್ರಾಪ್ಸ್ ಕೂಡ ಹಾಕ್ತಿವಿ. ಸೊ ಅದರದ್ದು ಫೇಸ್ ತ್ರೀ ಅಲ್ಲಿ ಮಾಡ್ತೀವಿ ನಾವು. ಅಂದ್ರೆ ಫೇಸ್ ತ್ರೀ ಅಲ್ಲಿ ಎಲ್ಲ ಎಲ್ಲಿ ಎಲ್ಲಿ ನಮ್ಗೆ ಜಾಸ್ತಿ ಮೂಮೆಂಟ್ ದು ಚಾನ್ಸಸ್ ಇದೆ ಅಲ್ಲಿ ನಾವು ಕ್ಯಾಮೆರಾ ಟ್ರೈಪ್ಸ್ ಹಾಕಿ ಎಲ್ಲ ಪ್ರಾಣಿಸ್ ಅಂದ್ರೆ ಟೈಗರ್ಸ್ದು ಅಥವಾ ಏನ್ ಕಾರ್ನಿವರ್ಸ್ ಇದೆ ಅದರದ್ದು ಮತ್ತೆ ಹರ್ಬಿವರ್ಸ್ದು ಎಲ್ಲ ಮೂಮೆಂಟ್ ಅಬ್ಸರ್ವ್ ಮಾಡ್ತೀವಿ. ಸೊ ಎಲ್ಲ ಡಾಟಾ ತುಂಬಿಸಿ ನಾವು ಎಲ್ಲ ಕಳಿಸ್ತೀವಿ. ಸೊ ಅಲ್ಲಿ ಫೈನಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾದು ಇದೆ, ಅಲ್ಲಿ ಅವ್ರು ಅನಾಲಿಸಿಸ್ ಮಾಡಿ ನಂಬರ್ ಫೈನಲೈಸ್ ಮಾಡ್ತಾರೆ. ಈಗ ಸದ್ಯ ಕರ್ನಾಟಕ ನಮ್ಮ ದೇಶದಲ್ಲಿ ಹುಲಿಯ ಸಂಖ್ಯೆಯಲ್ಲಿ ಎಷ್ಟನೇ ಪ್ರಮಾಣದಲ್ಲಿ ಇದೆ? ಎರಡನೇ ಸ್ಥಾನದಲ್ಲಿ. ಮಧ್ಯಪ್ರದೇಶ ಏನಿದೆ ಪ್ರಥಮ ಸ್ಥಾನದಲ್ಲಿ ಇದೆ. ಆಯ್ತು, ಈಗ ಆನೆಗಳ ಬಗ್ಗೆ ಹೇಳಿ. ಆನೆಗಳಿಗೆ ಸಂರಕ್ಷಣಾ ಕ್ರಮಗಳು ಮತ್ತೆ ಅವುಗಳ ಅನಾಹುತ ತಡೆಯೋದಕ್ಕಾಗಿ ಯಾವ ತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯೋಜನೆ ಹಾಕೊಂಡಿದ್ದಾವೆ? ಸೊ ವಿಶೇಷವಾಗಿ ಆನೆಗೋಸ್ಕರ ಪ್ರೊಜೆಕ್ಟ್ ಎಲಿಫೆಂಟ್ ಅಂತ ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ಅಂದ್ರೆ ನಾವು ಆನೆಗೋಸ್ಕರ ಅಂದ್ರೆ ನಾವು ಏನೇನ್ ಡಿಸಿಲ್ಟಿಂಗ್ ಇರ್ಬೋದು, ಅದರದ್ದು ಸಾಯಿಲ್ ಮಾಯಿಶ್ಚರ್ ಕನ್ಸರ್ವೇಶನ್ ಸ್ಟ್ರಕ್ಚರ್ಸ್ ಬೋದು, ಈ ಆನೆಗೋಸ್ಕರ ನಾವು ಮಾಡ್ತೀವಿ. ಬಟ್ ಆನೆದು ಅಂದ್ರೆ ಮುಖ್ಯ ಸಮಗ ಇತ್ತೀಚೆಗೆ ಏನ್ ಬರ್ತಾ ಇದೆ ಅಂದ್ರೆ ಆನೆ ಕಾಡ್ ಹೊರಗಡೆ ಬರ್ತಾ ಇದೆ. ಸೊ ಆ ತಡಿಲಿಕ್ಕೆ ನಾವು ಏನೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಮಾಡ್ತಾ ಇದೀವಿ. ಕಾಡ್ದು ಏನ್ ಬೌಂಡ್ರಿ ಇದೆ ಅದರಲ್ಲಿ ಎಲಿಫೆಂಟ್ ಒಳಗೆ ಇರ್ಬೇಕು ಅಂತ. ಅಲ್ಲಿ ನಿಮ್ಗೆ ಆನೆಗಳಿಗೆ ಅವುಗಳಿಗೆ ತಿನ್ಲಿಕ್ಕಾಗ್ಲಿ ಮತ್ತೆ ಅಲ್ಲಿ ನೀರಿನಲ್ಲಿ ಈಜಾಡ್ಲಿಕ್ಕಾಗ್ಲಿ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರಿ? ಅದರಲ್ಲಿ ನಾವು ಇವಾಗ ಅಂದ್ರೆ ನೀರ್ಗೋಸ್ಕರ ಸ್ಪೆಸಿಫಿಕ್ ಆಗಿ ನಾವು ಕನ್ಸರ್ವೇಶನ್ ಹೊಂಡ ಕೆರೆ ಇಂಥದ್ ಮಾಡ್ಕೊಡ್ತೀರಿ ಅಥವಾ ಒಂದು ಹೊಳೆನೆ ಕೊಡ್ತೀರಿ? ಆಮೇಲೆ ಅಂದ್ರೆ ತಿನ್ನಕ್ಕೆ ತಿನ್ಲಕ್ಕೆ ನಾವು ಇವಾಗ ಅಂದ್ರೆ ನಮ್ದು ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ, ಹುಲ್ ಬೆಳೆಸೋದು. ಹುಲ್ ಬೆಳೆಸಿ ತಿನ್ಕೋತ ಇರ್ತಾವಲ್ಲ ಇರ್ತಾವೆ. ಯಾವ್ಯಾವ ತರದ ಹುಲ್ಲು? ಈಗ ಅವು ಕಬ್ಬನ್ ಜಾಸ್ತಿ ಬಹಿಸ್ತಾವ ಕೆಲವೊಂದ್ಸಾರಿ. ಸೊ ಅದ್ರಲ್ಲಿ ನಾವು ಸ್ಥಳೀಯ ಏನಿದೆನಾ ಅದೇ ಒಂದು ಹಾಕ್ತಿವಿ. ಅಂದ್ರೆ ಈಗ ನೀವು ಕೃತಕವಾಗಿ ಈಗ ಹೊರಗಡೆಯಿಂದ ತಗೊಂಡು ಹೋಗಿ ಕೂಡ ಅಲ್ಲಿ ಕೊಡ್ತೀರಿ? ಇಲ್ಲ, ನಾವು ವನ್ಯಜೀವಿ ಪ್ರದೇಶದಲ್ಲಿ ಆ ಮಾಡ್ಲಿಕ್ಕೆ ಬರಲ್ಲ. ಆನೆಗಳು ಆನೆ ಹೊರಗಡೆ ಬರ್ತದೆ, ಬಟ್ ನಾವು ಹೊರಗಡೆಯಿಂದ ತಂದು ಅವರಿಗೆ ಹಾಕಲ್ಲ. ಬಿಕಾಸ್ ನಮ್ದು ವನ್ಯಜೀವಿದು ಏನ್ ಕಾಯ್ದೆ ಏನಿದೆನಾ ಅದೇ ಪ್ರಕಾರ ನಾವು ಯಾವುದು ವನ್ಯಜೀವಿ ಇರ್ಲಿ ಅವರಿಗೆ ನಾವು ಫೀಡಿಂಗ್ ಮಾಡ್ಲಿಕ್ಕೆ ಇಲ್ಲ. ಅವು ಅಲ್ಲೇ ತಿನ್ಕೋಬೇಕು, ಅಲ್ಲೇ ಇರ್ಬೇಕು. ಅಂದ್ರೆ ಹೊರಗಡೆ ಯಾವಾಗ ಬರ್ತದೆ ನಾವು ಮೂಮೆಂಟ್ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅಂದ್ರೆ ಹುಲ್ಲು ಉತ್ಪಾದನೆ ಆಗ್ಲಿಕ್ಕೆ ತಾವು ಕ್ರಮ ಕೈಗೊಳ್ತೀರಿ ಆ ಪ್ರದೇಶದಲ್ಲಿ? ಅಂದ್ರೆ ಈಗ ಸಮಯಕ್ಕೆ ತಕ್ಕಾಗಿ ಹುಲ್ಲಿನ ಬೀಜಗಳನ್ನ ಹಾಕೋದು ಅಥವಾ ಏನು ಒಂದು ಏನಿದೆ ಬಾಂಬುದು, ಅಂದ್ರೆ ಬಿದಿರಿನ ಮರಗಳನ್ನ ಬೆಳೆಸೋದು, ಬೇರೆ ಬೇರೆ ಈ ತರ ಅದ್ ಏನ್ ತಿಂತದ ಆತರ ಸಸ್ಯಗಳನ್ನ ಬೆಳೆಸಕ್ಕೆ ತಾವು ಕ್ರಮ ಕೈಗೊಳ್ತೀರಿ. ಈಗ ಇದಲ್ಲದೆ ಕಾಜಲ್ ಮೇಡಮ್ ಅವರೇ, ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಈ ಯಾವ್ಯಾವ ರೀತಿಯ ವೈವಿಧ್ಯತೆಯುಳ್ಳ ವನ್ಯಜೀವಿಗಳು ನಮ್ ಕಂಡು ಬರ್ತವೆ? ಸೊ ನಮ್ಮಲ್ಲಿ ಅಂದ್ರೆ ನಾವು ಆನೆದು ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನ, ಚಿರತೆ ಇದೆ, ಅದರ ಜೊತೆಗೆ ನಮ್ಮಲ್ಲಿ ಚಿರತೆ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಇದೆ. ಮತ್ತೆ ಅದರ ಜೊತೆಗೆ ಅಂದ್ರೆ ನಮ್ದು ಬ್ಲಾಕ್ ಪಂಥರ್ ನಾವು ಏನ್ ಹೇಳ್ತೀವಿ ವಿಶೇಷವಾಗಿ ದಾಂಡೇಲಿ ಮತ್ತೆ ನಾಗರಹೊಳೆ ಅಲ್ಲಿ ಇದೆ. ಅದರ ಜೊತೆಗೆ ಸ್ಮಾಲ್ ಮ್ಯಾಮಲ್ಸ್ ಏನಿದೆ ಅಂದ್ರೆ ಸಿವೆಟ್ ಕ್ಯಾಟ್ ಇರ್ಬೋದು, ಹೈನಾ ಇರ್ಬೋದು, ಹನಿ ಬ್ಯಾಜರ್ ಇರ್ಬೋದು, ಮಲಬರ್ ಸಿವೆಟ್ ಇದೆ, ಪ್ಲಸ್ ನಮ್ದು ಮಲಬರ್ ಜೈಂಟ್ ಸ್ಕ್ವಿರಲ್ ಇದೆ. ಸೊ ಈ ತರದ್ದು ನಮ್ದು ಸುಮಾರು ಇದು ಮಂಗಗಳಲ್ಲೂ ಕೂಡ ವೈವಿಧ್ಯಮಯುಳ್ಳ ಮಂಗಗಳು ಒಂದು ಐದಾರು ಪ್ರಕಾರ ಇದಾವೆ ಅಂತ ಹೇಳ್ತಾರೆ. ನಮ್ದು ಆಗುಂಬೆ ಕಡೆ ಹೋಗಿದ್ರೆ ಅಥವಾ ಲಯನ್ ಟೈಲ್ಡ್ ಮಕಾಕ್ ಇದೆ, ಅಲ್ಲಿದು ವಿಶೇಷವಾಗಿ ಸ್ಪೀಸೀಸ್ ಇದೆ. ಬಾಕಿ ಎಲ್ಲ ಕಡೆ ನಾವು ನೋಡ್ತೀವಿ ರಿಸರ್ಚ್ ಇದೆ, ಬಟ್ ಅಲ್ಲಿದು ಏನಿದೆ ವಿಶೇಷವಾಗಿ ಸ್ಪೀಸೀಸ್ ಇದೆ. ಆಮೇಲೆ ನೀರಿನಲ್ಲೂ ಕೂಡ ಕೆಲವೊಂದು ವೈಲ್ಡ್ ಪ್ರಾಣಿಗಳು, ಆಟರ್ ಇದೆ, ಡಾಗ್ ಇದೆ, ವಾಟರ್ ಡಾಗ್ ಇದೆ. ವಾಟರ್ ಡಾಗ್ ಇದು ವಿಶೇಷವಾಗಿ ಕರಾವಳಿ ಹೊಳೆಗಳಲ್ಲಿ ಕಂಡು ಬರ್ತದೆ. ಈಗ ನೇತ್ರಾವತಿ, ಅಗ್ನಾಶಿನಿ, ಕಾಳಿ, ಶರಾವತಿ ಅಲ್ಲೆಲ್ಲ ಕಂಡು ಬರ್ತದೆ. ಅವುಗಳ ರಕ್ಷಣೆಗೂ ಕೂಡ ಅದಕ್ಕೆ ಒಂದು ಕಾಯ್ದೆ ಇದೆಯಲ್ಲ. ಅದಕ್ಕೂ ನಾವು ಎಲ್ಲ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಲ್ಲಿನೇ ನಾವು ಅದರದ್ದು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರಾಣಿಗಳ ಸಂರಕ್ಷಣೆ ಮಾಡಬೇಕು, ನಮ್ಮ ಕರ್ನಾಟಕಕ್ಕೆ ಒಂದು ವೈವಿಧ್ಯಮಯವಾಗಿ ಸಂಪನ್ಮೂಲ ಭರಿತವಾದ ಒಂದು ರಾಜ್ಯ ಆಗಬೇಕು. ಜನರಿಗಾಗ್ಲಿ ಪರಿಸರಕ್ಕಾಗ್ಲಿ ಯಾವುದೇ ರೀತಿ ಅಸಮತೋಲನ ಆಗಬಾರ್ದು. ಅದಕ್ಕಾಗಿ ತಾವು ಈ ತರ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅಥವಾ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಹಾಕೊಂಡಿರಿ. ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಬಹಳ ಶ್ರಮಿಸ್ತಾ ಇದೆ. ಪ್ರಧಾನಮಂತ್ರಿಗಳು ವಿದೇಶದಿಂದ ಚೇತಾನು ಕೂಡ ತಂದ್ರು ಮಧ್ಯಪ್ರದೇಶದಲ್ಲಿ, ಅದು ಕೂಡ ಒಂದು ಚೇತಾ ಮರಿ ಕೂಡ ಹಾಕಿ ಹೊಸ ಒಂದು ಸಂದೇಶ ಕೂಡ ಕೊಟ್ಟಾಗಿದೆ. ವಿಶೇಷವಾಗಿ ಇಂಥ ಯೋಜನೆ ಬರೋದ್ರಿಂದ ಜನರಿಗೂ ಕೂಡ ಕುತೂಹಲ, ಹೌದಲ್ಲ? ಅಂದ್ರೆ ಟೂರಿಸಂ ಕೂಡ ಡೆವಲಪ್ ಆಗುತ್ತೆ. ಅಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ಅಂದ್ರೆ ಎಲ್ಲೆಲ್ಲಿ ನಮ್ದು ಟೂರಿಸಂ ಇದೆ ಅಲ್ಲಿ ಲೋಕಲ್ ಜನ ಯಾರಿದ್ದಾರೆ ಅವರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗತ್ತೆ. ಸೊ ನಮ್ದು ಅವ್ರದ್ದು ಹೋಟೆಲ್ಸ್ ಮುಖಾಂತರ ಇರ್ಬೋದು ಅಥವಾ ಅವ್ರದ್ದು ಏನ್ ಅವ್ರ ಲೋಕಲ್ ಡ್ರೈವರ್ಸ್ ಯಾರಿದ್ದಾರೆ ಅಲ್ಲಿನೇ ಇರ್ತಾರೆ. ಸೊ ಒಂದು ಟೂರಿಸಂದು ಒಂದು ಈ ಸಿಗತ್ತೆ. ಇನ್ನೊಂದು ಈಗ ವೈಲ್ಡ್ ಅನಿಮಲ್ಸ್ ಅಷ್ಟೇ ಅಲ್ಲ, ಈಗ ಪಕ್ಷಿಗಳ ಬಗ್ಗೆನು ಕೂಡ ತುಂಬಾ ಕುತೂಹಲ ಇದೆ. ಇಡೀ ಜಗತ್ತಿನ ಪಕ್ಷಿಗಳು ಒಂದೇ ಜಾಗಕ್ಕೆ ಬಂದ್ಬಿಡ್ತವೆ, ಕೆಲವೊಂದ್ಸಾರಿ ಕರ್ನಾಟಕಕ್ಕೂ ಬರ್ತವೆ. ಹಲವಾರು ಉದ್ಯಾನವನಗಳು ಇದಾವೆ, ಬರ್ಡ್ ಸ್ಯಾಂಕ್ಚುರಿ ಇದಾವೆ, ಅವುಗಳ ಬಗ್ಗೆ ಸ್ವಲ್ಪ ಹೇಳಿ. ಸೊ ನಮ್ಮಲ್ಲಿ ಅಂದ್ರೆ ವಿಶೇಷವಾಗಿ ಅಂದ್ರೆ ರಂಗಂತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಏನಿದೆ ಮೈಸೂರಲ್ಲಿ ವಿಶೇಷವಾಗಿದೆ. ಬಿಕಾಸ್ ಅದರಲ್ಲಿ ಅಂದ್ರೆ ನಮ್ದು ರೆಗ್ಯುಲರ್ ಏನಿದೆ ವಾಟರ್ ಬರ್ಡ್ಸ್, ಸ್ನೇಕ್ ಬರ್ಡ್ಸ್ ಇರ್ಬೋದು, ಪೆಂಟೆಡ್ ಸ್ಟಾರ್ಕ್ ಇರ್ಬೋದು, ಇಗ್ರೆಟ್ ಇರ್ಬೋದು, ಕಾರ್ಮೊರೆಂಟ್ ಇರ್ಬೋದು. ಸೊ ಈ ಸುಮಾರು ಪಕ್ಷಿ ನಮ್ಗೆ ಅಲ್ಲಿ ಸಿಗತ್ತೆ. ಸೊ ಅದರ ಜೊತೆಗೆ ಅಂದ್ರೆ ಮೈಗ್ರೇಟರಿ ಬರ್ಡ್ಸ್ ಏನಿದೆ ಆ ಕೂಡ ಅಲ್ಲಿ ಬರುತ್ತೆ. ಮತ್ತೆ ಆ ಬರ್ಡ್ಸ್ ಏನಿದೆ ಅದೇ ಕಾರಣಕ್ಕೆ ಆಕ್ಚುಲಿ ಏನ್ ಮೇನ್ ಕೆಲಸ ಏನಾಗುತ್ತೆ ನಮ್ದು ಸೀಡ್ ಡಿಸ್ಪರ್ಸಲ್ ಕೆಲಸ ಆಗುತ್ತೆ. ಸೊ ನಮ್ದು ಒಂದ್ ಮರದು ಏನ್ ಸೀಡ್ಸ್ ಇದೆ ಅವ್ರು ತಗೊಂಡು ಅವ್ರು ಬೇರೆ ಕಡೆ ಹಾಕ್ತಾರೆ. ಸೊ ಅದೇ ಕಾರಣಕ್ಕೆ ನಮ್ದು ಜರ್ಮಿನೇಷನ್ ಪರ್ಸೆಂಟೇಜ್ ಏನಿದೆ ಆ ಜಾಸ್ತಿ ಆಗುತ್ತೆ. ಸೊ ಆ ಒಂದು ನಮ್ದು ಪಕ್ಷಿಯಿಂದ ಒಂದು ಭಾರಿ ಅಡ್ವಾಂಟೇಜ್ ನಮ್ಗೆ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ನವಿಲುಗಳ ಸಂತತಿ ತುಂಬಾ ಇದೆ. ನವಿಲು ಕೂಡ ನಮ್ಮ ರಾಷ್ಟ್ರೀಯ ಪಕ್ಷಿ. ಏನು ತಾವು ಒಬ್ಬ ಅಧಿಕಾರಿಯಾಗಿ ಏನಂತೀರಿ? ಅಂದ್ರೆ ನವಿಲುಗೋಸ್ಕರ ಅಂದ್ರೆ ನಮ್ದು ಏನ್ ಇನ್ ಜನರಲ್ ನಾವ್ ಏನ್ ಪ್ರೊಟೆಕ್ಷನ್ ಮಾಡ್ತಾ ಇದೀವಿ ನಾ ಅದೇ ರೀತಿ ನಾವು ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಲ್ಲಿ ಮಾಡ್ತಾ ಇದೀವಿ. ಅದೇಗೋಸ್ಕರ ನಾವು ಸೆಪರೇಟ್ ಆಗಿ ಯಾವುದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದರಿಂದ ಕೂಡ ಈಗ ಕೆಲವೊಂದು ಕೃಷಿಕರಿಗೆ ಅನಾಹುತ ಆಗ್ತಾ ಇದೆ. ಈಗ ನವಿಲುಗಳಿಂದ ಕೂಡ ಕೆಲವು ರೈತರ ಒಂದು ಏನು ಬೆಳೆಗಳು ನಾಶ ಆಗ್ತಾ ಇದಾವೆ. ತುಂಬಾ ಧನ್ಯವಾದಗಳು ಮೇಡಮ್ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಹುಲಿ ಮತ್ತು ಆನೆಗಳ ಯೋಜನೆ, ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಈ ಯೋಜನೆ ಬಗ್ಗೆ ಯಾವ ಥರ ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾವೆ, ಯಾವ ರೀತಿ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ, ಈ ಬಗ್ಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ಕೊಟ್ಟರಿ. ತಮಗೆ ಎಲ್ಲ ಕೇಳುಗರ ಪರವಾಗಿ ನಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ವನ್ಯಜೀವಿ ಸಂರಕ್ಷಣೆ ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕಾಜಲ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಅಲ್ಬೂರಿನ ಗಂಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಒಂದು ಕಂಬು ಕೇಸೇನ, ಎರಡು ಕಂಬು ಕೇರನ, ಮೂರು ಕಂಬು ಕೇರವರತ್ನ, ಕಳ್ಳಣವೇ ರಮ ಕಳ್ಳಣವೇ. ಒಂದು ಕಂಬ ಕೇಸೇನ, ಒಂದು ಕಂಬ ಕೇಳೆ, ಮೂರು ಕಂಬ ಕಳ್ಳಣವೇ ರಮ ಕಳ್ಳಣವೇ. ಯಾರೆಯವೋ ತೇಗೆ ಯಾರು ಬರಬೇಕು, ನಿಮ್ಮ ತಾಯಿ ತಂದೆ ರೇ ಬರಬೇಕು, ಕಳ್ಳಣವೇ ರಮ ಕಳ್ಳಣವೇ. ದಾರಿಯವ ಯಾರ್ಯಾರು ದಾರಿ ಇವತ್ತಿಗೆ ಯಾರು ಬರ್ಬೇಕು, ದಾರಿಯವ ತೇಗೆ ಯಾರ್ಯಾರು ಬರಬೇಕು, ಅವ್ರ ತಾಯಿ ತಂದೆ ರೇ ಬರಬೇಕು, ಕಳ್ಳಣವೇ. ತಾಯಿ ತಂದೆ ರೇನ ಬಂದು ನಿಂತ ಗೊಂಡು ಅವರಾನಂದದಾರೆ ಅಳದಾರು, ಕಳ್ಳಣವೇ ರಮ ಕಳ್ಳಣವೇ. ದರಿಯವತಿಗೆ ತಾಯಿ ತಂದೆ ಬರಬೇಕು, ತಂದೋರೇನ ಅವರಾನಂದ ದಾರೇ ಬರದಾರ, ಕಳ್ಳಣವೇ ರಮ ಕಳ್ಳಣವೇ. ದಾರೆಯವೋ ತೇ ಮನೆಗೆ ಯಾರು ಬರಬೇಕು ಅವರಣ್ಣ ತಮ್ಮೋರೇ ಬರಬೇಕು ಕಳ್ಳಣವೇ ರಮ ಕಳ್ಳಣವೇ ದರಿಯವತಿಗೆ ಯಾರು ಬರಬೇಕು ಅವರಣ್ಣ ತಮ್ಮೋರೇ ಬರಬೇಕು ಕಳ್ಳಣವೇ ರಮ ಅವರಣ್ಣ ತಮ್ಮೋರೇ ನಾ ಬಂದು ನಿಂತಗೊಂಡೋಯ್ ಅವರಾನಂದ ದಾರೇ ಅಳದಾರೋ ಕಳ್ಳಣವೇ ರಮ ಕಳ್ಳಣವೇ ಅವರಣ್ಣ ತಮ್ಮೋರೇ ಎದರು ನಿಂತಗೊಂಡೋಯ್ ಅದರಿ ಆನಂದ ದಾರೇ ಬಡದಾರ ಕಳ್ಳಣವೇ ರಮ ಕಳ್ಳಣವೇ ಹಸರು ಸಪ್ರದ ಕಳಗೆ ಬಂದು ನಿಂತ ಗೊಂಡ ಅವರಾನಂದ ದಾರೇ ಅಳದಾರ ಕಳ್ಳಣವೇ ರಮ ಕಳ್ಳಣವೇ ಸುಪ್ರದ ಕೆಳಗೆ ಬಂದು ನಿಂತ ಗೊಂಡ ಅವರಾನಂದ ದಾರೇ ನಡೆದಾರ ಕಳ್ಳಣವೇ ರಮ ಕಳ್ಳಣವೇ ಹಸರ ಸುಪ್ರದ ಕೆಳಗೆ ಉದರಂತ ಮೌಲೆಗೆ ಅವರ ಮುತ್ತೈದಾರ ಎತ್ತೇ ಮೋಡಿ ರಾಮ ಕಳ್ಳಣವೇ ರಾಮ ಕಳ್ಳಣವೇ ಹಸರ ಸಪ್ರದ ಕೆಳಗೆ ಹಸರಂದರು ಅಮೃತೈದಾರ ಎಲ್ಲ ಮೋಡಿ ರಾಮ ಕಳ್ಳಣವೇ ರಾಮ ಒಂದು ಕಂಬ ಕೇಸಿನ ಎರಡು ಕಂಬ ಕೇರನ ಮೂರು ಕಂಬ ಕೇರವರತ್ನ ಕಳ್ಳಣವೇ ರಮ ಕಳ್ಳಣವೇ ಒಂದು ಕಂಬ ಕೇಸಿನ ಎರಡು ಕಂಬ ಕೇಳೆ ಮೂರು ಕಂಬ ಕೇರವರತ್ನ ಕಳ್ಳಣವೇ ಯಾರು ಬರಬೇಕು ಅವರಣ್ಣ ತಮ್ಮೋರೇ ಬರಬೇಕು ಕಳ್ಳಣವೇ ರಮ ಕಳ್ಳಣವೇ ಯಾರು ಬರಬೇಕು ಅವರಣ್ಣ ತಮ್ಮೋರೇ ಬರಬೇಕು ಕಳ್ಳಣವೇ ರಮ ಕಳ್ಳಣವೇ ಅವರಣ್ಣ ತಮ್ಮೋರೇ ನಾ ಬಂದು ನಿಂತಗೊಂಡೋಯ್ ಅವರಾನಂದ ದಾರೇ ಅಳದಾರು ಕಳ್ಳಣವೇ ರಮ ಕಳ್ಳಣವೇ ಅವರಣ್ಣ ತಮ್ಮೋರೇ ಬಂದು ನಿಂತಗೊಂಡೋಯ್ ಅವರಾನಂದ ದಾರೇ ಅಳದಾರ ಕಳ್ಳಣವೇ ರಮ ಕಳ್ಳಣವೇ ಅವರಣ್ಣ ತಂಬೋರೇ ನಾ ಬಂದು ನಿಂತಗೊಂಡೋಯ್ ಅವರಾನಂದ ದಾರೇ ಅಳದಾರ ಕಳ್ಳಣವೇ ರಮ ಕಳ್ಳಣವೇ ಅವರಣ್ಣ ತಂಬೋರ ಬಂದು ನಿಂತಗೊಂಡೋಯ್ ಅವರಾನಂದ ದರೆಯವತೆಗೆ ಯಾರು ಬರಬೇಕು ಅವರ ಕತೆಂಗೇರೆ ಬರಬೇಕು ಕಳ್ಳಣವೇ ರಮ ಕಳ್ಳಣವೇ ಯಾರೆಯವ ತೇಗೆ ಯಾರ ಬರಬೇಕು ಅರ ಕತಂಗೆ ಬರಬೇಕು ಕಳ್ಳಣವೇ ರಮ ಕಳ್ಳಣವೇ ಅರ ಕತಂಗೆ ಬಂದು ನಿಂತ ಗೊಂಡ ಅವರ ನಂದದಾರಿ ಅಳದಾರ ಕಳ್ಳಣವೇ ರಮ ಕಳ್ಳಣ ಅವರ ಕತಂಗೇ ಪ್ರದ ಕೆಳಗೆ ಬಂದು ನಿಂತ ಗೊಂಡೋಯ್ ಅವರ ನಂದದಾರೆ ಅಳದಾರ ಕಳ್ಳಣವೇ ರಮ ಕಳ್ಳಣ ಪ್ರದ ಕೆಳಗೆ ಬಂದು ನಿಂತ ಪ್ರದ ಕೆಳಗೆ ಉದಿರಂತ ಮೌಲಿಗೆ ಈ ಮುತ್ತೈದಾರೆ ತೇ ಮೂಡಿ ರಾಮ ಕಳ್ಳಣವೇ ರಾಮ ಪ್ರದ ಕೆಳಗೆ ಉದಿರಂತ ಮಾಲೆಗೆ ಈ ಮುತ್ತೈದಾರ ಮೂಡಿ ರಾಮ ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ ಗಂಧ ತುಂಬೈತೆ ಗುಡೆಯಲ್ಲಿ ಗಂಧ ತುಂಬೈತೆ ಗುಡೆಯಲ್ಲಿ ನಂಜಂಡ ಹಪ್ಪ ನಲಗೋಡ ಸ್ವಾಮಿ ನಂಜಂಡ ಗಂಧ ತುಂಬೈತೆ ಗುಡಿಯಲ್ಲಿ ಗಂಧ ತುಂಬೈತೆ ಗುಡಿಯಲ್ಲಿ ನಂಜಂಡ ಅಪ್ಪ ನಂಜಂಡ ನನಗೋಳು ಸ್ವಾಮಿ ನಂಜಂಡ ನನಗೋಳು ಎದ್ದೇಳು ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದೋಳು ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರ ಬಂದವರೇ ಬಕರಣಕ್ಕೆ ಭಕ್ತರು ಬಂದವರೇ ದರ್ಶನಕ್ಕೆ ನಂಜಂಡ ಆನೆ ಬಂದೈತೆ ಹರಮಾನೆ ಆನೆ ಬಂದೈತೆ ಹರಮಾನೆ ಎದ್ದಾಳ ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದಾಳ ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರು ಬಂದವರೇ ದರ್ಶಿಣಿಗೆ ಭಕ್ತರು ಬಂದವರೇ ದರ್ಶಿಣಿಗೆ ನಂಜಂಡ ಆನೆ ನಂಜಂಡ ನನಗೋಳ ಸ್ವಾಮಿ ನಂಜಂಡ ನನಗೋಳ ತಿಂಗ ತಿಂಗಳಿಗೆ ಚಂದ ನಂಜನಗೋಡಿ ತಿಂಗ ತಿಂಗಳಿಗೆ ಚಂದ ನಂಜನಗೋಡಿ ಗಂಧ ತುಂಬೈತೆ ಹೊಡೆಯಲ್ಲಿ ಗಂಧ ತುಂಬೈತೆ ಗೊಡೆಯಲ್ಲಿ ನಂಜುಂಡ ಅಪ್ಪ ನಂಜುಂಡ ನೆಲಗೋಳು ಸ್ವಾಮಿ ನಂಜುಂಡ ನೆಲಗೋಳು ತಿಂಗಳಿಗೋ ಚಂದ ನಂಜನಗೋಡಿ ತಿಂಗ ತಿಂಗಳಿಗೋ ಚಂದ ನಂಜನಗೋಡಿ ಗಂಧ ತುಂಬೈತೆ ಗುಡಿಯಲ್ಲಿ ಗಂಧ ತುಂಬೈತೆ ಗುಡಿಯಲ್ಲಿ ನಂಜಂಡ ಅಪ್ಪ ನಂಜಂಡ ನನಗೋಳು ಸ್ವಾಮಿ ನಂಜಂಡ ನನಗೋಳು ಎದ್ದೇಳು ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದೇಳು ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರ ಬಂದವರೇ ದರ್ಶನಕ್ಕೆ ಭಕ್ತರು ಬಂದವರೇ ದರ್ಶನಕ್ಕೆ ನಂಜಂಡ ಹಾನೆ ಬಂದೈತೆ ಹರಮನೆಗೆ, ಹಾನೆ ಬಂದೈತೆ ಹರಮನೆಗೆ. ಎದ್ದಾಳ ನಂಜಂಡ ಎಷ್ಟೋತ್ತೋ ಸುಖನಿದ್ರೆ, ಎದ್ದಾಳ ನಂಜಂಡ ಎಷ್ಟೋತ್ತೋ ಸುಖನಿದ್ರೆ. ಭಕ್ತರು ಬಂದವರೇ ದರ್ಶಿಣಿಗೆ, ಭಕ್ತರು ಬಂದವರೇ ದರ್ಶಿಣಿಗೆ, ನಂಜಂಡ ಹಾನೆ ಬಂದೈತೆ ಹರಮನಿಗೆ, ಆನೆ ಬಂದೈತೆ ಹರಮನಿಗೆ. ಎಲೆಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ, ಎಲೆಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ. ನಟ ನಡವ ಮಲತೇಗ, ನಟ ನಡವ ಮಲತೇಗ, ಹಂಜಂಡ ಅಪ್ಪ ನಂಜಂಡ ನೆಲಗೋಳು, ಸ್ವಾಮಿ ನಂಜಂಡ ನೆಲಗೋಳು. ಎಡಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ, ಎಡಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ. ನಟ ನಡಿವೆ ಮಲತೇರ, ನಟ ನಡಿವೆ ಮಲತೇರೋ, ನಂಜಂಡ ಅಪ್ಪ ನಂಜಂಡ ನೆನಗೋಳು, ಸ್ವಾಮಿ ನಂಜಂಡ ನೆನಗೋಳು. ನಂಜಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯೆಲ್ಲ, ನಂಜಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯೆಲ್ಲ. ಹೂವಾದವನ ಬೆಳೆದಾರೋ, ಹೂವಾದವನವೇ ಬೆಳೆದಾರೋ, ನಂಜಂಡ ಅಪ್ಪ ನೆಲಗೊಂಡ ನೆಲಗೋಳು, ಸ್ವಾಮಿ ನಂಜಂಡ ನೆಲಗೋಳು. ನಂಜಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯಿಲ್ಲ, ನಂಜಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯಿಲ್ಲ. ಹೂವ ದೊಣವೇ ಬೆಳೆದಾರ, ಹೂವ ದೊಣವೇ ಬೆಳೆದಾರ, ನಂಜಂಡ ಅಪ್ಪ ನಂಜಂಡ ನೆನಗೋಳು, ಸ್ವಾಮಿ ನಂಜುಂಡ ನೆನಗೋಳು. ನಂಜಂಡನ ಗೊಡೆ ಮುಂದೆ ಬಿಲ ಪಾತ್ರೆ ಮರವುಟ್ಟೆ, ನಂಜಂಡನ ಗೊಡೆ ಮುಂದೆ ಬಿಲ ಪಾತ್ರೆ ಮರವುಟ್ಟೆ. ಬಿಲ ಪಾತ್ರ ಮರ ಹದರಾದ, ಬಿಲ ಪಾತ್ರ ಮರ ಹದರಾವು, ನಂಜಂಡ ಅಪ್ಪ ನೆಲಗೋಡ ನೆಲಗೋಳು, ಸ್ವಾಮಿ ನಂಜುಂಡ ನೆಲಗೋಳು. ನಂಜಂಡನ ಗೊಡ ಮುಂದೆ ಬಲ ಪಾತ್ರೆ ಮರಗೋಟೆ, ನಂಜಂಡನ ಗೊಡ ಮುಂದೆ ಬಲ ಪಾತ್ರೆ ಮರಗೋಟೆ. ಬಲ ಪಾತ್ರೆ ಹೂವ ಹರಿಳಾವ, ಬಲ ಪಾತ್ರೆ ಹೂವ ಹರಿಳಾವ, ನಂಜಂಡ ಅಪ್ಪ ನಂಜಂಡ ನೆನಗೋಳು, ಸ್ವಾಮಿ ನಂಜಂಡ ನೆನಗೋಳು. ತಿಂಗಳಿಗೆ ಚಂದ ನಂಜನ ಗೋಡೆ, ತಿಂಗ ತಿಂಗಳಿಗೆ ಚಂದ ನಂಜನ ಗೋಡೆ. ಗಂಧ ತುಂಬೈತೆ ಗುಡಿಯಲ್ಲಿ, ಗಂಧ ತುಂಬೈತೆ ಗುಡಿಯಲ್ಲಿ, ನಂಜಂಡ ನಂಜಂಡ ನೆನಗೋಳು, ಸ್ವಾಮಿ ನಂಜಂಡ ನೆನಗೋಳು. ತಿಂಗ ತಿಂಗಳಿಗೆ ಚಂದ ನಂಜನ ಗೋಡೆ, ತಿಂಗ ತಿಂಗಳಿಗೆ ಚಂದ ನಂಜನ ಗೋಡೆ. ಗಂಧ ತುಂಬೈತೆ ಗೊಡೆಯಲ್ಲಿ, ಗಂಧ ತುಂಬೈತೆ ಗೊಡೆಯಲ್ಲಿ, ನಂಜುಂಡ ಅಪ್ಪ ನೆಲಗೋಡ ನೆಲಗೋಳು, ಸ್ವಾಮಿ ನಂಜುಂಡ ನೆಲಗೋಳು. ನಂಜನ ಗೊಡೆ ಮುಂದೆ ಹಾಲಾದ ಮರವೋಟೆ, ನಂಜನ ಗೊಡೆ ಮುಂದೆ ಹಾಲಾದ ಮರವೋಟೆ. ಹಾಲಾದ ಮರವೇ ಹರಿರಾವ, ಹಾಲಾದ ಮರವೇ ಹದಿರಾವ, ನಂಜಂಡ ಬೇವಿನ ಮರವೇ ಬೆದಿರಾವ, ಬೇವಿನ ಮರವೇ ಬೆದಿರಾವ. ನಂಜಂಡನ ಗೊಡೆ ಮುಂದೆ ಹಾಲಾದ ಮರವೊಟ್ಟೆ, ನಂಜಂಡನ ಗೊಡೆ ಮುಂದೆ ಹಾಲಾದ ಮರವೊಟ್ಟೆ. ಬೇವಿನ ಮರ ಬೆದಿರಾವ, ಬೇವಿನ ಮರ ಬೆದಿರಾವ, ನಂಜಂಡ ಅಪ್ಪ ನಂಜಂಡ ನೆಲಗೋಳ, ಸ್ವಾಮಿ ನಂಜಂಡ ನೆಲಗೋಳ. ಬೇವಿನ ಮರವೇ ಬೆದಿರಾವ ನಂಜಂಡ, ಬೇವಿನ ಮರವೇ ಬೆದಿರಾವ ನಂಜಂಡ. ಬೇವಿನ ಹೂವ ಹರಳಿಗೆ, ಬೇವಿನ ಹೂವ ಪೂಜೆಗೆ, ನಂಜಂಡ ಅಪ್ಪ ನಂಜಂಡ ನೆನಗೋಳ, ಸ್ವಾಮಿ ನಂಜುಂಡ ನೆ. ಅಪ್ಪ ನೆಲಗೋಳ ನೆಲಗೋಳ ಸ್ವಾಮಿ ನಂಜಂಡ ನೆಲಗೋಳ ನನಗೊಡೆ ಮುಂದೆ ಸೋಲೋ ತೆಂಗಿನಿ ಮಾರ ನನಗೊಡೆ ಮುಂದೆ ಸೋಲೋ ತೆಂಗಿನಿ ಮಾರ ರಂಬೆ ಕೊಂಬೆಲ್ಲ ಎಳೆಗಾಯೆ ರಂಬೆ ಕೊಂಬೆಲ್ಲ ಎಳೆಗಾಯಿ ನಂಜಂಡ ಅಪ್ಪ ನಂಜಂಡ ನೆಲಗೋಳ ಸ್ವಾಮಿ ನಂಜುಂಡ ನೆನಗೋಳ ನಂಜುಂಡನ ಗೊಡೆ ಮುಂದೆ ನಾ ತೆಂಗಿನ ಮರ ನಂಜುಂಡನ ಗೊಡೆ ಮುಂದೆ ಸೋಲೋ ತೆಂಗಿನ ಮರ ರೆಂಬೆ ಕೊಂಬೆಲ್ಲ ಎಳಗಾಯೆ ರೆಂಬೆ ಕೊಂಬೆಲ್ಲ ಎಳಗಾಯೆ ನಂಜುಂಡ ಅಪ್ಪ ನಂಜುಂಡ ನೆಲಗೋಳ ಸ್ವಾಮಿ ನಂಜುಂಡ ನೆಲಗೋಳ ರೆಂಬೆ ಕೊಂಬೆಲ್ಲ ಎಳಗಾಯೆ ಸುರಗಾಯೆ ರೆಂಬೆ ಕೊಂಬೆಲ್ಲ ಎಳಗ